ಅಲ್ಲವಾ, ಮೊನ್ನೆ ನಮ್ ಜೆರ್ಸಿ ಆಕಳಿಗೆ ಹುಚ್ಚ ನಾಯಿ ಕಡ್ದಿತ್ತಲ್ಲ, ಅದಕ್ಕ ಔಷಧಿ ತರ್ಲಿಕ್ಕೆ ಕಾಳಪ್ಪನ ಹತ್ರ ಹೋಗಿದ್ದೆ. ಹುಚ್ಚ ನಾಯಿ ಕಚ್ಚಿದ್ರ ಆಸ್ಪತ್ರೆಗೆ ಹೋಗ್ಬೇಕು, ಆದ್ರ ಕಾಳಪ್ಪನ ಹತ್ರ ಯಾಕೆ ಹೋಗಿದ್ದಿ? ಅದಕ್ಕೆ ಅಂತಾರ ನೋಡು, ಕಾಳಪ್ಪನ ಬಗ್ಗೆ ಯಾರಿಗೂ ಅಷ್ಟೇನು ಗೊತ್ತಿಲ್ಲವ, ನಿನಗೂ ಗೊತ್ತಿಲ್ಲ ಬಿಡು. ಕಾಳಪ್ಪ ಅಂದ್ರ ದೇವ್ರಿದ್ದಂಗ, ಅವನ ಔಷಧ ಅಂದ್ರ ರಾಮಬಾಣ ಇದ್ದಂಗ, ರಾಮಬಾಣ. ಎಲ್ಲಾ ಬ್ಯಾನಿಗಿ ರೋಗಕ್ಕ ಔಷಧ ಕೊಡ್ತಾನವ. ಹೌದೇನು? ಅಷ್ಟೇ ಅಲ್ಲ, ದೆವ್ವ ಭೂತ ದೇವ್ರ ಕಾಟ ಇದ್ರು ಸಹಿತ ಸರಿ ಮಾಡ್ತಾನ. ಬಹಳ ದೊಡ್ಡ ಪುಣ್ಯಾತ್ಮವ. ಅಲ್ಲಪ್ಪ, ಈಗ ನಮ್ಮ ಊರ್ನಾಗ ದನದ ದವಾಖಾನೆ ಆಗ್ಯದ, ಡಾಕ್ಟರು ಬಂದಾರ, ಅಲ್ಲಿ ಯಾಕ್ರಮ ಆಕಳನ್ನ ತೋರಿಸ್ಬಾರ್ದು ಅಂತೀನಿ. ಹುಚ್ಚು ಹುಡುಗಿ, ಇದು ಡಾಕ್ಟರ್ ಇಂದ ಆಗೋ ಕೆಲಸ ಅಲ್ಲವ. ಕಾಳಪ್ಪನ ಔಷಧಾನೇ ಸಾಕು. ಆಕಳಿಗೆ ಸೂಜಿ ಹಾಕ್ಸಿದ್ರ ಕಾವ್ ಆಗಿ ಹಾಲ ಕಡಿಮೆ ಆಗ್ತದವ. ಅಪ್ಪ, ನೀ ನನ್ ಮಾತ ಕೇಳಲ್ಲ, ನಾಳೆ ನಾನೇ ದನದ ದವಾಖಾನೆಗೆ ಹೋಗಿ ಡಾಕ್ಟರ್ನ ಕೇಳಿ ಔಷಧ ತರ್ತೀನಿ. ಏ, ಹಂಗೇನಾದ್ರೂ ಮಾಡಿ. ಮತ್ತ ಕಾಳಪ್ಪ ಹೇಳ್ಯಾನ, ಅವನ ಔಷಧ ಹಾಕ್ಸಿದ ಮ್ಯಾಲ ಯಾವುದೇ ಔಷಧಾನು ಹಾಕಿಸಬಾರ್ದು ಅಂತ. ಮತ್ತೇನ್ ತಲ್ಲಿ ತುಂಬಿಸ್ಕಾಶನ ನಿನ್ ಕಾಳಪ್ಪ? ಹಂಗೆಲ್ಲ ಅನ್ನಬಾರದು. ನಮ್ ಊರಿಗೆ ದೇವ್ರ ಕಾಟ ಹಿಡ್ದದಂತ, ಅದಕ್ಕ ಇಂಥ ಹುಚ್ಚ ನಾಯಿ ರೂಪದೊಳಗ ಕಾಡಾಟ ಶುರು ಆಗ್ಯದಂತೆ. ಇದು ನಿನ್ನ ಭ್ರಮೆ ಬಿಡಪ್ಪ, ದೇವ್ರು ಯಾವಾಗ್ಲೂ ಒಳ್ಳೇದೇ ಮಾಡ್ತಾನಂತ ನಮ್ ಮಾಸ್ತರ್ ಹೇಳ್ಯಾರ. ಅದಕ್ಕಲ್ಲ ಹುಡುಗಿ, ಅದು ಮತ್ತ ನಮ್ ಊರಾಗ ಹೋದ ವರ್ಷ ಮಳಿ ಬರ್ಲಿಲ್ಲ ಅಂತ ದೇವ್ರ ಹಬ್ಬ ಮಾಡಿ ಕೋಳಿ ಕುರಿ ಬಲಿ ಕೊಡ್ಲಿಲ್ಲಲ್ಲ, ಅದಕ್ಕ ಊರಿಗೆ ಶನಿ ಹಿಡ್ದದ. ನಾ ಈಗ ಪಟೇಲ್ರ ಮನೆಗೆ ಹೋಗಿ ಕಾಳಪ್ಪನ ಬಾಯಿಯಿಂದ ದೇವ್ರ ಹಬ್ಬ ಮಾಡ್ರಿ ಅಂತ ನುಡಿಸೇದಂತ ಹೇಳಿ ಬರ್ತೀನಿ. ಪಟೇಲ್ರು ಏನ್ ಮಾಡ್ತಾರೋ ಮಾಡ್ಲಿ, ನೀನು ಆಕಳಿಗೆ ಮೇವು ನೀರು ಕೊಡು, ಬಾಜು ಮನೆಗೆ ಹೋಗಿ ಟಿವಿ ನೋಡ್ಕೋತ ಕೂಡಬೇಡ. ಆಯ್ತಪ್ಪ, ನೀನು ಜಲ್ದಿ ಬಾ ಮನೆಗೆ, ಅಲ್ಲೇ ಸಿದ್ದಪ್ಪನ ಜೊತೆ ಸೇರಿ ಕುಡ್ಕೋಂತ ಕೂಡಬೇಡ. ಡಾಕ್ಟ್ರೆ, ಊರಾಗ ಎರಡು ಮೂರು ವಾರದಿಂದ ನಾಯಿ ಹಾವಳಿ ಜಾಸ್ತಿ ಆಗಿದಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಸರ್. ಹೌದಾ? ಹ್ಮ್. ಊರಾಗ ನಾಯಿ ಹಾವಳಿ ಜಾಸ್ತಿ ಆಗ್ಯದಂತ? ಹೌದ್ ಸರ್. ಮತ್ತೇನೇನ್ ಮಾತಾಡ್ಕೊಳ್ತಾ ಇದ್ರು? ಸೋಮನಹಳ್ಳಿಯಾಗ 15-20 ದಿನದ ಹಿಂದೆ ಹುಚ್ಚನಾಯಿ ಬಹಳ ಮಂದಿಗೆ ಕಚ್ಚದಂತ. ಹೌದಾ? ಅವರಾದಾಗ ಒಂದು ಹೋರಿ ಹುಚ್ಚನಾಯಿ ರೋಗದಿಂದ ಸತ್ತ ಹೋತಂತ್ರಿ. ಪಾಪ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ತ್ರಿಮೂರ್ತಿಗಳಿಗೆ. ನೀವು ಮೂರು ಜನ ಕೂಡಿ ದವಾಖಾನೆಗೆ ಬಂದಿರಿ ಅಂತಂದ್ರೆ ಏನೋ ವಿಶೇಷ ಇರಬೇಕು. ಏನದು ವಿಶೇಷ ಹೇಳ್ರಿ ನೋಡೋಣ. ಡಾಕ್ಟ್ರೆ, ಹಿಂಗ ಆಗ್ಬಾರ್ದಾಗಿತ್ತು ಬಿಡ್ರಿ. ಅದು ದೇವ್ರಿಗೆ ಕರುಣೆ ಇಲ್ಬಿಡ್ರಿ ಡಾಕ್ಟರ್ ಸಾಹೇಬ್ರ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಆ ದೇವ್ರನು ಈ ಮೂಕ ಪ್ರಾಣಿಗಳಿಗೆ ಹೆಂಗ ಆಟ ಆಡಿಸ್ತಾನ ನೋಡ್ರಿ. ಅಲ್ರಿಪ್ಪ, ನೀವು ಹೇಳೋದು ಏನು ಅರ್ಥನ ಆಗವಲ್ತ ನನಗ. ಸ್ವಲ್ಪ ಸರಳವಾಗಿ ನೇರವಾಗಿ ಬಿಡಿಬಿಡಿಸಿ ಹೇಳ್ರಿ. ಎಂಥ ಸಮಸ್ಯೆ ಇದ್ರು ಅದಕ್ಕೊಂದು ಪರಿಹಾರ ಇದ್ದೇ ಅದ, ಹುಡುಕಾಡೋಣಂತ. ಹುಚ್ಚನಾಯಿ ರೋಗ ಬಂದು ಅವರಾದ್ನಾಗ ಒಂದ್ ಹೋರಿ, ಕಲ್ಲೂರ್ದಾಗ ಒಂದ್ ಎಮ್ಮಿ, ಖಜೂರಿ ಊರಾಗ ಡಾಬರ್ ನಾಯಿ ಹುಚ್ಚಿಡ್ದು ಸತ್ತಾವಂತ ಪೇಪರ್ ನಾಗ ಓದಿ ಬಹಳ ಬೇಜಾರಾಯ್ತು ನೋಡ್ರಿ ಡಾಕ್ಟರ್ ಸಾಹೇಬ್ರೆ. ಈ ರೋಗ ಬರ್ಲಾರ್ದಂಗ ಏನಾರ ಮಾಡಕ್ ಬರಂಗಿಲ್ಲೇನ್ರಿ ಡಾಕ್ಟರ್ ಸಾಹೇಬ್ರೆ? ಏ, ಪೇಪರ್ ನಾಗ ಏನ್ ಖಬರ್ ತಗೊಂಡ್ ಏನ್ ಮಾಡ್ತಿ? ಮೊದ್ಲ ನಿನ್ನ ಆಕಳಿಗೆ ನಾಯಿ ಕಚ್ಚಿದ ಬಗ್ಗೆ ಹೇಳು. ಹೌದ್ರಿ ಡಾಕ್ಟರ್ ಸಾಹೇಬ್ರ, ನಿನ್ನೆ ನಾವೆಲ್ಲ ಮಂದಿ ಸೇರಿ ಒಂದ್ ಹುಚ್ಚ ನಾಯಿನ ಹೊಡೆದು ಸಾಯಿಸಿದ್ವಿ. ಯಾಕಂದ್ರ ಆ ನಾಯಿ ಅವನ ಆಕಳ, ಇವನ ಆಡು ಕುರಿ ಮತ್ತ ನಮ್ ಸಣ್ಣ ತಂಗಿನ ಚೂರಿ ಗಾಯ ಮಾಡಿ ಓಡ್ ಹೋತ್ರಿ ಅಪ್ಪ. ನೋಡ್ರಿ, ಅದಕ್ಕ ನಾವೆಲ್ಲಾರು ಸೇರಿ ಔಷಧ ತಗೊಂಡ್ ಹೋಗೋಣ ಅಂತ ನಿಮ್ ಅಂತ್ಯಕ್ ಬಂದಿವಿ ನಾವು. ಹೌದ್ ನೋಡ್ರಿ ಡಾಕ್ಟರ್ ಸಾಹೇಬ್ರ, ನನಗೆಲ್ಲ ಅರ್ಥ ಆಯ್ತು ಬಿಡ್ರಿಪ್ಪ. ನೀವ್ ಹೇಳುದು ಒಂದ್ ತಿಳ್ಕೊರಿ, ಬರೇ ನೀವು ಔಷಧ ತಗೊಂಡ್ ಹೋಗಿ ನಾಯಿ ಕಚ್ಚಿದ ಗಾಯಕ್ ಹಚ್ಚಿದ್ರ ಮುಗಿಲಿಲ್ಲ, ಅದಕ್ಕೆ ಇಂಜೆಕ್ಷನ್ ಸಹಿತ ಕೊಡಿಸಬೇಕು. ಹೌದೇನ್ರಿ? ನೀವು ಹೇಳೋ ಲಕ್ಷಣ ಕೇಳಿದ್ರ ಕಚ್ಚಿದ ನಾಯಿ ಹುಚ್ಚ ನಾಯಿನೇ ಇರಬೇಕು. ಅವಕ್ ರೋಗ ಬರಬಾರದು ಅಂತಂದ್ರ ನಾ ಹೇಳಿದ ರೀತಿ ಒಳಗ 6 ಇಂಜೆಕ್ಷನ್ ಕೊಡಬೇಕಾಗ್ತದ. 6 ಇಂಜೆಕ್ಷನ್ ಕೊಡಬೇಕು? ಯಾಕಂತಂದ್ರ ಈ ಹುಚ್ಚ ನಾಯಿ ರೋಗ ಬಂದ ಮ್ಯಾಲ ಏನು ಮಾಡಕ್ ಬರಂಗಿಲ್ಲ. ಹೌದಾ? ಭಯಂಕರ ರೋಗ ಅದು. ಡಾಕ್ಟರ್ ಸಾಹೇಬ್ರೆ, ರೇಬಿಸ್ ರೋಗ ಅಂತಾರಲ್ರಿ, ಅದು ಮತ್ತ ಈ ಹುಚ್ಚ ನಾಯಿ ರೋಗ ಎರಡು ಒಂದೇ ಏನ್ರಿ? ಹೌದ್ ಇವೆರಡು ಒಂದನೆ. ಈ ರೋಗ ಹುಚ್ಚ ನಾಯಿ ಕಚ್ಚೋದ್ರಿಂದ ಎಲ್ಲಾ ಪ್ರಾಣಿಗಳಿಗೂ ಬರ್ತದ, ಮನುಷ್ಯರಿಗೂ ಬರ್ತದ. ನಾಯಿ ಕಡದ ಎರಡು ವಾರದಿಂದ ಎರಡು ವರ್ಷದ ತನಕನು ರೋಗ ಬಂದಂತಹ ಉದಾಹರಣೆಗಳದಾವೇನ್ರಿಪ? ಹೌದ್ರಿ. ಒಂದ್ ವೇಳೆ ನಾಯಿ ಮುಖ ತಲಿ ಭಾಗಕ್ಕೆ ಕಚ್ಚಿದ್ರ ರೋಗ ಜಲ್ದಿ ಬರ್ತದ, ಇನ್ನ ಕಾಲು ಕೈಗೆ ಕಚ್ಚಿದ್ರ ತಡ ಆಗಿ ಬರಬಹುದು. ಆದ್ರೆ ಒಂದ್ ಮಾತು ನೀವು ತಿಳ್ಕೊಡ್ರಿ, ಏನ್ರಪ್ಪ ಈ ರೋಗ ಬಂತು ಅಂತಂದ್ರ ಸಾವು ನಿಶ್ಚಿತ, ಗ್ಯಾರಂಟಿ. ಅಯ್ಯೋ ದೇವ್ರೆ, ಹಂಗದ್ರಿ? ಈ ರೋಗವನ್ನ ವಾಸಿ ಮಾಡೋದಕ್ಕ ಜಗತ್ನಾಗ ಎಲ್ಲಿಯೂ ಔಷಧ ಇನ್ನ ಇಲ್ಲ. ಹೌದೇನ್ರಿ? ಹ್ಮ್. ಶರಣ್ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರಪ್ಪ ತಿಮ್ಮಪ್ಪ. ಏನು ಆಕಳ ತಗೊಂಡ್ ಬಂದಲ್ಲಪ್ಪ? ಹ್ಞೂ ರೀ ಅಪ್ಪ, ಈ ನನ್ನ ಆಕಳ ಮತ್ತ ಬೆದಿಗ್ ಬಂದಂಗ ಕಾಣಿಸ್ತದ ನೋಡ್ರಿ. ನಿನ್ನೆ ರಾತ್ರಿಯಿಂದ ಒಂದ ಸೋನ ಒದರ್ಲಿಕ್ ಹತ್ತದ್ರಿ, ನಿರ್ಸೆ ಇಲ್ಲ, ಮೇವ ನೀರ ಒಂದು ತಿಂದಿಲ್ಲ ನೋಡ್ರಿ. ಮ್ಯಾಲ ಜೋರಾಗಿ ಜ್ವಲ ಸುರ್ಸಕ್ ಹತ್ತದ್ರಿ ಡಾಕ್ಟರ್ ಸಾಹೇಬ್ರೆ. ನೀವು ಒಂದ್ ವಾರದ ಹಿಂದ್ ಬಂದಾಗ ಪರೀಕ್ಷಾ ಮಾಡಿ ಗಬ್ಬ ಆಗ್ಯದ ಅಂತ ಹೇಳಿದ್ರಿ. ಮತ್ತ ಯಾಕ ಬೇದಿಗ್ ಬಂದಂಗ ಕಾಣಿಸ್ತದೋ ಏನೋ, ಈ ಸರ ಸ್ವಲ್ಪ ಸರಿಯಾಗಿ ನೋಡಿ ಎರಡು ಟ್ಯೂಬ್ ಹಾಕ್ಬಿಡ್ರಿ ಡಾಕ್ಟರ್ ಸಾಹೇಬ್ರೆ. ತಿಮ್ಮಪ್ಪ ಸ್ವಲ್ಪ ತಡಿ ತಡಿ, ಅವಸರ ಮಾಡಬೇಡ, ನಾ ಮೊದ್ಲ ಪರೀಕ್ಷೆ ಮಾಡ್ತೀನಿ ಆಮೇಲೆ ಹೇಳ್ತೀನಂತ. ಅಲ್ಲ, ವಾರದ ಹಿಂದೆ ಗರ್ಭ ಪರೀಕ್ಷೆ ಮಾಡಿ ನೋಡಿದಾಗ ಇದು ಗಬ್ಬ ಇರುವುದನ್ನ ಖಚಿತ ಮಾಡಿ ಯಾವಾಗ ಕರು ಹಾಕ್ತದ ಅಂತ ಹೇಳಿ ಬರೆದು ಕೊಟ್ಟಿದ್ದೆ ನಾನು, ಹೌದಿಲ್ಲೋ? ಹೌದ್ರಿ ಅಪ್ಪ, ಹೌದು, ನೀವ ನೋಡಿ ಬರೆದು ಕೊಟ್ಟು ಹೇಳಿದ್ರಿ. ಇದೇನು ನನಗ ಬೆದಿಗ್ ಬಂದಂಗ ಅನ್ಸೋದಿಲ್ಲ ತಿಮ್ಮಪ್ಪ. ಇದಕ್ಕ ಹಿಂದ್ ಯಾವಾಗಾದ್ರೂ ನಾಯಿ ಕಡದಿತ್ತೇನ? ಹೂರಿ ಅಪ್ಪ, 15 ದಿವಸದ ತಳಗ ಯಾವ್ದೋ ಒಂದು ಬೀದಿ ನಾಯಿ ಕೊಟ್ಟಿಗೆ ಒಳಗ್ ಬಂದು ಇದ್ರ ಮೂಗಿ ಕಚ್ಚದ್ರಿ. ಆದ್ರೆ ನಾ ಕಾಳಪ್ಪನ ಹತ್ರ ಹೋಗಿ ಔಷಧ ತಗೊಂಡ್ ಬಂದಿನ್ರಿ. ಹಾ ಬರೋಬ್ರಿ ಬಿಡು, ಈಗ ನನಗ್ ಸ್ಪಷ್ಟ ಆಯ್ತು ನೋಡು. ಅಂದ್ರೆ ನನ್ನ ಆಕಳ ಬೆದಿಗ್ ಬಂದಿಲ್ಲ ಅಂತೀರೇನ್ರಿ ಡಾಕ್ಟರ್ ಸಾಹೇಬ್ರೆ? ಇಲ್ಲ ಇಲ್ಲ ಇಲ್ಲ ತಿಮ್ಮಪ್ಪ, ನಿನ್ನ ಆಕಳು ಬೆದಿಗ್ ಬಂದಿಲ್ಲೇನಪ್ಪ. ಮತ್ತ ಏನಾರ ಬ್ಯಾರೆ ರೋಗ ಬಂದದೇನ್ರಿ ಇದಕ್ಕ? ಹೌದು, ನಾನು ಸ್ವಲ್ಪ ಹೊತ್ತಿನ ಮೊದ್ಲ ಹುಚ್ಚನಾಯಿ ರೋಗದ ಬಗ್ಗೆ ನಿಮಗೆಲ್ಲ ಹೇಳ್ತಾ ಇದ್ದಲ್ಲ. ಹೌದ್ರಿ, ಆಕಳ ಎಮ್ಮಿಗೆ ಆ ರೋಗ ಬಂದ್ರೂ ಮೊದಲು ಈ ರೀತಿ ಲಕ್ಷಣ ಇರ್ತಾವ. ಹೌದೇನ್ರಿ? ಆದ್ರೆ ಈಗ ಗ್ಯಾರಂಟಿಯಾಗಿ ಏನು ಹೇಳಕ್ ಆಗುದಿಲ್ಲ. ಇದೇನ್ ಹೇಳಿದ್ರಿ ಅಪ್ಪ? ಅಂದ್ರ ಈ ತಿಮ್ಮಪ್ಪ ಏನ್ ಮಾಡ್ಬೇಕ್ರಿ ಸಾಹೇಬ್ರೆ? ಈಗ ತಿಮ್ಮಪ್ಪ ನಾ ಹೇಳೋದನ್ನ ಕೇಳು ಮೊದ್ಲ, ಗಾಬರಿ ಆಗ್ಬೇಡ. ಈಗ ಈ ಆಕಳನ್ನ ಮನೆಗೆ ಹೊಡ್ಕೊಂಡು ಹೋಗಿ ಮನೆಯಿಂದ ಸ್ವಲ್ಪ ದೂರದೊಳಗ ಎರಡ್ ಮೂರು ಹಗ್ಗ ತಗೊಂಡು ಚಲೋ ಹೊತ್ತಿನಾಗ ಬಿಗಿಯಾಗಿ ಕಟ್ಟಿ ಹಾಕ್ಬೇಕೇನಪ್ಪ. ಮತ್ತ ಅದೇನಾದ್ರೂ ವಿಚಿತ್ರವಾಗಿ ಒದರುವುದು, ಅತಿಯಾಗಿ ಜ್ವಲ್ಲ ಸುರಿಸುದು, ಕಟ್ಕೊಂಡಂತ ಹಗ್ಗ ಹರ್ಕೊಂಡು ಹೋಗಕ್ ಪ್ರಯತ್ನ ಮಾಡುದು, ನೆಲ ಕಚ್ಚುದು, ಸಿಕ್ಕದನ್ನ ತಿನ್ನೋದು, ಮುಂದ್ ಬಂದಿದ್ದಕ್ಕೆ ಹಾಯ್ಲಿಕ್ ಹೋಗುದು, ಬೆಚ್ಚಿ ಬೀಳುದು, ಇಂಥದ್ದೇನಾರ ಲಕ್ಷಣ ಕಂಡು ಬಂತಂದ್ರ ನನಗ ಆಗಿಂದಾಗಿ ತಿಳಿಸ್ಬೇಕು, ತಿಳಿತಾ? ಹೋರಿಯಪ್ಪ. ಆಯ್ತು, ನೀಗಿನ ಹೊಂಡು ಆಕಳನ್ನ ಕಟ್ಟುದಕ್ಕೆ ಮರಿಬೇಡ ಮತ್ತ. ಹೋರಿಯಪ್ಪ, ಆದ್ರೆ ಯಾವುದಕ್ಕೂ ಮತ್ತ ನಾಳೆ ಬಂದು ನಿಮಗ್ ಭೇಟಿ ಆಗ್ತೇನ್ರಿ. ಆಯ್ತಾಯ್ತು. ಯಪ್ಪ ಡಾಕ್ಟರ್ ಸಾಬ್ರೆ, ಒಂದು ವೇಳೆ ಈ ತಿಮ್ಮಪ್ಪನ ಆಕಳಿಗೆ ಬಂದಂತ ರೋಗ ಹುಚ್ಚನಾಯಿ ರೋಗನೇ ಆಗಿದ್ರ ಏನ್ ಮಾಡ್ಬೇಕ್ರಿ ಅಪ್ಪ? ಅಣ್ಣಪ್ಪ ಒಳ್ಳೆ ಪ್ರಶ್ನೆ ಕೇಳಿದಿ ನೋಡ್ ನೀನು. ರೇಬಿಸ್ ಅಥವಾ ಹುಚ್ಚನಾಯಿ ರೋಗ ಪ್ರಾಣಿಗೆ ಬರಲಿ ಅಥವಾ ಮನುಷ್ಯರಿಗೆ ಬರಲಿ, ಹ್ಮ್ರಿ, ಸಾವು ಮಾತ್ರ ಶತಸಿದ್ಧ. ಹೌದೇನ್ರಿ? ಏನ್ ಹೇಳಿದ್ರಿ ಅಪ್ಪ? ನಮ್ಮ ದೇಶದೊಳಗೆ ಪ್ರತಿ ವರ್ಷ 25-30 ಸಾವಿರ ಜನ ಈ ರೋಗದಿಂದ ಸಾಯ್ತಾರ. ಹೌದಾ? ಅಂತಂದ್ರ ನೀವೇ ಕಲ್ಪನಾ ಮಾಡ್ಕೊಡ್ರಿ, ಇದು ಎಂತ ಭಯಂಕರ ರೋಗ ಅದ ಅಂತ ಹೇಳಿ. ಭಾರಿ ಭಯಂಕರ ಬಿಡ್ರಿ. ಅಂದ್ರ ಮನುಷ್ಯರಿಗೆ ಏಡ್ಸ್ ಬಿಮಾರಿ ಬರ್ತದ ನೋಡ್ರಿ, ಹಂಗೆ ಏನ್ರಿ ಇದು? ಏಡ್ಸ್ ಗಿಂತ ಭಯಂಕರ ರೋಗಪ್ಪ ಇದು. ಹಂಗೇನ್ರಿ? ಏಡ್ಸ್ ಬಂದ್ರ ಕೆಲವು ವರ್ಷವಾದ್ರೂ ಬದುಕು ಚಾನ್ಸ್ ಇರ್ತದ, ಆದ್ರ ರೇಬಿಸ್ ರೋಗ ಬಂದ್ರ ಒಂದು ವಾರದೊಳಗ ಎಲ್ಲಾ ಖಲಾಸ ಆಗ್ತದ. ಡಾಕ್ಟರ್ ಸಾಬ್ರೆ, ನಿಮ್ ಮಾತ್ ಕೇಳಿದ್ರ ಮೈ ಜುಮ್ ಅಂತ ನೋಡ್ರಿ. ಹೌದ್ರಿ ಅಪ್ಪ. ಅಲ್ರಿ ಅಪ್ಪ ಡಾಕ್ಟರ್ ಸಾಬ್ರೆ, ಈ ರೋಗನೇ ಬರ್ಲಾರ್ದಂಗ ಮಾಡಕ್ ಬರಂಗಿಲ್ಲೇನ್ರಿ? ಯಾಕೆ ಬರೋದಿಲ್ಲ? ಖಂಡಿತವಾಗಿ ಈ ರೋಗ ಬರಲಾರದಂಗ ನಾವು ತಡಿಬಹುದು. ಸಾಕ ನಾಯಿಗಳಿರ್ತಾವಲ್ಲ, ಅವುಗಳಿಗೆ ರೇಬಿಸ್ ಚುಚ್ಚುಮದ್ದನ್ನ ಪ್ರತಿ ವರ್ಷ ಹಾಕಿಸ್ಬೇಕು, ಅಷ್ಟ ಮುಗೀತು. ಹೌದ್ರಿ? ಈ ರೋಗ 99% ಹುಚ್ಚನಾಯಿ ಕಚ್ಚುದ್ರಿಂದ ಬರ್ತದ. ಹುಚ್ಚನಾಯಿ ಅಲ್ಲದೆ ಬೇರೆ ಯಾವ್ದಾದ್ರು ಪ್ರಾಣಿಯಿಂದ ಬರ್ಬೋದೇನ್ರಿ ಇದು? ಹೌದು, ಕೆಲವೊಮ್ಮೆ ಹುಚ್ಚ ಹಿಡಿದಂತಹ ಬೆಕ್ಕು, ನರಿ, ತೋಳ, ಇಲಿ, ಹೆಗ್ಗಣ ಇತ್ಯಾದಿ ಪ್ರಾಣಿಗಳು ಕಚ್ಚುದ್ರಿಂದ ಸಹಿತ ಈ ರೋಗ ಬಂದಂತ ಉದಾಹರಣೆ ಅದಾವ. ಇದರಿಂದ ನಿಮಗ್ ಗೊತ್ತದೇನು, ಅಮೆರಿಕ ದೇಶದೊಳಗೆ ಈ ರೋಗ ಹೆಚ್ಚಾಗಿ ಬಾವಲಿಗಳಿಂದ ಬರ್ತದಂತ. ಬಾವಲಿಯಿಂದ? ಬಾವಲಿಯಿಂದ. ಅಲ್ಲ, ಇದೇನ್ ಹೇಳಕತ್ರಿ ಅಪ್ಪ ನೀವು? ಅಲ್ರಿ ಡಾಕ್ಟರ್ ಸಾಬ್ರೆ, ನಮ್ ಊರಾಗ್ನು ಬಾವಲಿ ಅದಾವಲ್ರಿ, ಅವಕೂರ್ನಿಂದ ಈ ರೇಬಿಸ್ ರೋಗ ಬರ್ತದ ಹೆಂಗ ಮತ? ಅಮೆರಿಕಾದೊಳಗ ರೇಬಿಸ್ ರೋಗ ಅನ್ನುವಂಥದ್ದು ವ್ಯಾಂಪೈರ್ ಜಾತಿಗೆ ಸೇರಿದ ಬಾವಲಿಗಳು ಕಚ್ಚುವುದರಿಂದ ಬರ್ತದ. ನಮ್ ಲಕ್ಕಿಗೆ ಏನಪ್ಪಾ ಅಂತಂದ್ರ ಆ ಜಾತಿ ಬಾವಲಿಗಳು ನಮ್ಮ ದೇಶದೊಳಗೆ ಇಲ್ಲೇನ್ರಪ್ಪ. ಬಹಳ ಚಲೋ ಆಗ್ಬಿಡ್ರಿ, ದೇವ್ರ ದೊಡ್ಡವ್ರಿ. ವ್ಯಾಂಪೈರ್ ಜಾತಿ ಬಾವಲಿ ಏನಾದ್ರೂ ನಮ್ ದೇಶದಾಗ ಇದ್ದಿದ್ರ ಇನ್ನೂ ಎಷ್ಟು ಲಕ್ಷ ಜನ ಸಾಯ್ತಿದ್ರು ಅನ್ಸುದ್ದು. ಬಿಡ್ರಪ್ಪ, ಅಮೆರಿಕ ಇಂಗ್ಲೆಂಡ್ ಸುದ್ದಿ ನಮ್ಗೆ ಯಾಕ? ಮೊದ್ಲು ನಾ ನಮ್ ತಂಗಿನ ಮನುಷ್ಯರ ದವಾಖಾನಿ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಬರ್ತೀನಿ. ನಾವು ಅಷ್ಟ ಮಾಡಮು. ಏ ನಡಿಯೋ ದೋಸ್ತ, ನಾನು ನನ್ನ ಆಕಳನ್ನ ಹುಡ್ಕೊಂಡು ಬರ್ತೀನಿ, ನೀನು ನಿನ್ನ ಕುರಿ ಆಡು ತಗೊಂಡು ಇಲ್ಲಿಗೆ ಬಾ. ಆಯ್ತು ನಡಿ, ಹೋಗಮ್ ನಡಿ ನಡಿ ನಡಿ. ಮೊದ್ಲೇ ಟೈಮ್ ಜಾಸ್ತಿ ಆಗ್ಯದ. ಆಯ್ತಾಯ್ತು, ಮೊದ್ಲ ನಿಮ್ ನಿಮ್ಮ ಜಾನುವಾರುಗಳನ್ನ ಇಲ್ಲಿ ಹೊಡ್ಕೊಂಡು ಬರ್ರಿ. ನಾಯಿ ಕಡಿದು 24 ತಾಸಿನೊಳಗೆ ಮೊದಲೇ ಲಸಿಕೆ ಹಾಕಬೇಕಾಗ್ತದ. ಆಮೇಲೆ ನಾ ಏನೇನು ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರ್ತೀನಿ, ಅದ್ರ ಪ್ರಕಾರ ನೀವು ಮಾಡ್ಬೇಕೇನ್ರಿಪ. ಆಯ್ತ್ರಿ ಡಾಕ್ಟರ್ ಸಾಹೇಬ್, ಹಂಗೆ ಮಾಡ್ತೀವಂತ್ರಿ. ದೇವ್ರ, ನನಗೆಂಥ ಕಷ್ಟ ತಂದಿಯಪ್ಪ ನೀನು. ಅಲ್ಲ, ನಾ ಏನ್ ತಪ್ಪು ಮಾಡಿದ್ದೆ ಅಂತ ನನಗೆ ಇಂಥ ಶಿಕ್ಷೆ ಕೊಟ್ಟಿಯಪ್ಪ ನೀನು. ಇದು ಒಂದ ಆಕಳನು ನನ್ನ ಕೈ ಬಿಟ್ಟು ಹೋದ್ರೆ ನನ್ನ ಗತಿ ಏನಪ್ಪ ತಂದಿ? ಇದು ಒಬ್ಬ ಮಗನ ದುಡ್ಯಾಕೆ ಇಟ್ಟು 15,000 ರೂಪಾಯಿ ತಂದು ಆ ರೊಕ್ಕ ಕೊಟ್ಟು ಈ ಜೆರ್ಸಿ ಆಕಳು ತಂದಿದ್ದೆ. ಈಗ ನನ್ನ ಜೀವನದ ದಿಕ್ಕ ತಪ್ಪಂ ಕಾಣಿಸ್ತದಪ್ಪ. ಅಲ್ಲ ದೇವ್ರೆ, ನನ್ನ ಬಂಗಾರದಂತ ಆಕಳನ್ನ ಮೊದಲಿದ್ದಂಗ ಮಾಡಿಕೊಡಪ್ಪ ತಂದಿ, ಮೊದಲಿದ್ದಂಗ ಮಾಡಿಕೊಡಪ್ಪ. ನಿನಗ ಕೋಳಿ ಬಲಿ ಕೊಟ್ಟು ಹಬ್ಬ ಮಾಡ್ತೀನಪ್ಪ ತಂದಿ, ಹಬ್ಬ ಮಾಡ್ತೀನಪ್ಪ. ಅಪ್ಪ, ಏನಾಗಿದಪ್ಪ? ನೀ ಯಾಕೆ ಕಳಕತ್ತಿಯಪ್ಪ? ನಾವು ಆಕಳಿಗೆ ಏನಾಗಿದ್ದಪ್ಪ? ಯಾಕೆ ಹಿಂಗ್ ಮಾಡಕತ್ತಿತ್ತಪ್ಪ ಇದು? ಅವ್ವ ಮಗಳ, ನಮ್ಮ ಆಕಳಿಗೆ ಹುಚ್ಚನಾಯಿ ರೋಗ ಬಂದದ ಅಂತ ಜನ ಹೇಳಕತ್ತಾರವ್ವ. ಹೌದಾ? ಆದ್ರೆ ಆದ್ರೆ ನಾ ಮಾತ್ರ ಅದನ್ನ ನಂಬಿಲ್ಲ, ನಾ ನಂಬಿಲ್ಲವ್ವ. ಡಾಕ್ಟರ್ನ ಕರೆದು ಬಂದೀನಿ, ಅವ್ರು ಇಷ್ಟರಾಗ ಬರೋರಿದ್ದಾರೆ. ಒಂದು ವೇಳೆ ಹುಚ್ಚು ಹಿಡ್ದದ ಖರೆ ಆದ್ರೆ, ಹುಚ್ಚು ಹಿಡ್ದದ ಖರೆ ಆದ್ರೆ ನಮ್ಮ ಗತಿ ಏನು ಅಂತ ನೆನಸುಗೊಂಡ ಅಳು ಬಂತವ್ವ ತಂಗಿ, ಅಳು ಬಂತು ನೋಡು. ಅಳ್ಬೇಡಪ್ಪ, ನೀ ಅಳ್ಬೇಡಪ್ಪ, ನೀ ಅಳ್ಳಿಕತ್ರ ನನಗ ಒಳು ಬರ್ತದಪ್ಪ. ನಮ್ಮ ಊರಿಗೆ ಬಂದ ಡಾಕ್ಟ್ರು ಬಹಳ ಶಾಣೆ ಅದಾರಂತ, ಅವರು ನಮ್ಮ ಆಕಳನ್ನ ಬದುಕಿಸಿ ಕೊಟ್ಟೆ ಕೊಡ್ತಾರ. ನೀನ್ ಚಿಂತೆ ಮಾಡ್ಬೇಡಪ್ಪ. ಅಪ್ಪ ಅಪ್ಪ, ಅಲ್ಲೋಡಲ್ಲಿ ಡಾಕ್ಟರ್ ಸಾಹೇಬ್ರು ಬಂದ್ರು. ಹೌದವ್ವ. ತಿಮ್ಮಪ್ಪ ತಿಮ್ಮಪ್ಪ, ಶರಣ್ರಿ ಅಪ್ಪ. ಯಪ್ಪ, ನಿಮ್ಗೂ ನಮಸ್ಕಾರ. ಅಪ್ಪ ನಮಸ್ಕಾರಪ್ಪ. ತಿಮ್ಮಪ್ಪ, ಡಾಕ್ಟರ್ ಸಾಹೇಬ್ರ, ನಿಮ್ ಕಾಲ್ ಬೀಳ್ತೀನ್ರಿ ಅಪ್ಪ, ನನ್ನ ಆಕಳನ್ನ ಬದುಕಿಸ್ಕೊಡ್ರಿ ಅಪ್ಪ. ಏ ತಿಮ್ಮಪ್ಪ ತಿಮ್ಮಪ್ಪ, ಹಿಂಗೆಲ್ಲ ಕಾಲ್ ಹಿಡಿಬಾರ್ದಪ್ಪ. ನೀ ವಯಸ್ಸಿನೊಳಗ ನನಗಿಂತ ದೊಡ್ಡಾವಧಿ, ಸಮಾಧಾನ ಮಾಡ್ಕೋ. ನಿನ್ನ ದುಃಖ ನನಗ ಅರ್ಥ ಆಗ್ತದ. ಡಾಕ್ಟರ್ ಸಾಹೇಬ್ರ, ನಾವು ನಿಮ್ ದಾರಿನೇ ಕಾಯಕತ್ತಿದ್ವಿ. ಹೌದ್ರಿ ಅಪ್ಪ. ಸರ್, ನಮ್ಮ ಆಕಳನ್ನ ಬದುಕಿಸ್ಕೊಡ್ರಿ. ಹೂರಿ ಅಪ್ಪ. ಅದು ಎಷ್ಟು ಖರ್ಚಾದ್ರೂ ಕೊಡ್ತೀವ್ರಿ ಡಾಕ್ಟರ್ ಸಾಹೇಬ್ರ. ಹೂರಿ, ನಿಮ್ ಮನ್ಯಾಗ ಬಾಂಡೆ ತೊಳೆದಾದ್ರೂ ನಿಮ್ ಋಣ ತೀರಿಸ್ತೀನ್ರಿ ಅಪ್ಪ. ಆಗಲ್ಲ ಅನ್ಬೇಡ್ರಿ, ಆಗಲ್ಲ ಅನ್ಬೇಡ್ರಿ ಅಪ್ಪ. ಡಾಕ್ಟರ್ ತಿಮ್ಮಪ್ಪ, ಅವಿ ಸಮಾಧಾನ ಮಾಡು. ಡಾಕ್ಟ್ರು ಏನ್ ಹೇಳ್ತಾರ ಕೇಳೋಣಂತ, ಆಮೇಲ ದೇವ್ರು ಏನ್ ಬುದ್ಧಿ ಕೊಡ್ತಾನೋ ಹಂಗ್ ಮಾಡೋಣಂತ. ಆಯ್ತ್ರಿ ಅಪ್ಪ. ಅಧ್ಯಕ್ಷರ, ನಾ ನಿಮ್ಗೆ ಹೇಳ್ತಾ ಇದ್ನಲ್ಲ ರೇಬಿಸ್ ರೋಗದ ಬಗ್ಗೆ. ಹೌದು, ಅದೇ ಈ ರೋಗದ ಲಕ್ಷಣ. ಹೌದೇನ್ರಿ? ನನಗ ನಿನ್ನೆನೆ ಡೌಟ್ ಬಂದು ತಿಮ್ಮಪ್ಪಗೆ ಇದನ್ನ ದೂರದೊಳಗೆ ಕಟ್ಟಿ ಅದನ್ನ ಗಮನಿಸ್ತಾ ಇರು ಅಂತ ಹೇಳಿದ್ದೆ. ಇವತ್ತ ನನ್ನ ಡೌಟ್ ಕ್ಲಿಯರ್ ಆಯ್ತು. ಇದು ಹುಚ್ಚನಾಯಿ ರೋಗನ ಅಂದ್ರ ರೇಬಿಸ್ ರೋಗನ ಇದು. ಯಪ್ಪ, ಇದೇನ್ ಹೇಳಿದ್ರಿ ಡಾಕ್ಟರ್ ಸಾಹೇಬ್ರ? ಡಾಕ್ಟರ್ ಏನಾರ ಮಾಡ್ರಿ, ಇಲ್ಲಂತಂದ್ರ ತಿಮ್ಮಪ್ಪ ಅನಾಥ ಆಗ್ಬಿಡ್ತಾನ. ಹೌದ್ರಿ ಅಪ್ಪ. ಇಲ್ರಿ ಅಧ್ಯಕ್ಷರ, ಈ ರೋಗ ಬಹಳ ಭೀಕರವಾದಂತಹ ರೋಗ. ಒಂದ ಸಲ ಈ ರೋಗ ಬಂತು ಅಂತಂದ್ರ ಏನು ಮಾಡಕ್ ಬರಂಗಿಲ್ರಿ. ಅಂದ್ರೆ ಅಂದ್ರೆ ನನ್ನ ಆಕಳನ್ನ ಬದುಕಿಸಕ್ಕೆ ಆಗೋದಿಲ್ಲ ಅಂತೀರೇನ್ರಿ ಡಾಕ್ಟರ್ ಸಾಹೇಬ್ರ? ಅಯ್ಯೋ ದೇವ್ರಿ, ಅಯ್ಯೋ ದೇವ್ರಿ. ತಿಮ್ಮಪ್ಪ ತಿಮ್ಮಪ್ಪ, ಏನಾಯ್ತಪ್ಪ ಇದು? ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೊಳ. ಸಮಾಧಾನ ರೀ ಡಾಕ್ಟರ್ ಸಾಹೇಬ್ರ, ಈಗ ಬಹಳ ತಡ ಆಗ್ಯದ. ಅಲ್ಲ ಹಂಗ ಅನ್ಬೇಡ್ರಿ ಡಾಕ್ಟರ್ ಸಾಹೇಬ್ರ, ಏನಾರ ಮಾಡಿ ನನ್ನ ಆಕಳದ ಪ್ರಾಣ ಉಳಿಸ್ರಿ ಡಾಕ್ಟರ್ ಸಾಹೇಬ್ರ. ಏನು ಮಾಡಕ್ ಬರಂಗಿಲ್ಲಪ್ಪ ತಿಮ್ಮಪ್ಪ, ಏನು ಮಾಡಕ್ ಬರಂಗಿಲ್ಲ. ಇದು ಲೀಸಾ ಅನ್ನುವಂತಹ ಒಂದು ವೈರಸ್ ಇಂದ ಬರುವಂತಹ ರೋಗ. ಹುಚ್ಚನಾಯಿ ಕಡಿಯೋದ್ರಿಂದ ಈ ರೋಗ ಪ್ರಾಣಿ ಮತ್ತು ಮನುಷ್ಯರಿಗೂ ಇಬ್ಬರಿಗೂ ಕೂಡ ಬರ್ತದ. ಈ ರೋಗ ಬಂದ ಮೇಲೆ ಯಾವುದೇ ಬಗೆ ಚಿಕಿತ್ಸೆ ಇಲ್ಲೇನಪ್ಪ. ಅಲ್ರಿ ಡಾಕ್ಟರ್ ಸಾಹೇಬ್ರೆ, ಇನ್ನೊಮ್ಮೆ ನೋಡ್ರಿ ಡಾಕ್ಟರ್ ಸಾಹೇಬ್ರೆ, ಏನಾರ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ ಡಾಕ್ಟರ್ ಸಾಹೇಬ್ರೆ. ಈ ರೋಗ ಬರೋದಕ್ಕಿಂತ ಮೊದ್ಲ ಅಥವಾ ನಾಯಿ ಕಚ್ಚಿದ ಕೂಡ್ಲೇ ಇಂಜೆಕ್ಷನ್ ಆದ್ರೂ ಮಾಡಿದ್ರೆ ನಿನ್ನ ಆಕಳು ಉಳಿತಿತ್ತಪ್ಪ. ನನ್ ತಪ್ಪ ಐತ್ರಿ ಡಾಕ್ಟರ್ ಸಾಹೇಬ್ರೆ, ತಪ್ಪ ಐತ. ಅಧ್ಯಕ್ಷರ, ಇದು ಈ ತಿಮ್ಮಪ್ಪನ ಮೂಢನಂಬಿಕೆಯಿಂದ ಮತ್ತ ಮುಗ್ಧತೆಯಿಂದ ಆಗಿದ್ದು ನೋಡ್ರಿ, ಮತ್ ಬ್ಯಾರೆ ಏನು ಅಲ್ಲ. ಅಲ್ರಿ ಡಾಕ್ಟರ್, ತಿಮ್ಮಪ್ಪನ ಮೂಢನಂಬಿಕೆ ಅಂದ್ರಲ್ಲ, ಏನ್ ಮಾಡ್ಯಾನಂತೀರವ? ಆಕಳಿಗೆ ನಾಯಿ ಕಡದದ ಅಂತಂದ ಕೂಡ್ಲೇ ಇವ ಆ ಮಂತ್ರ ತಂತ್ರ ಮಾಡೋ ಕಾಳಪ್ಪನ ಕಡೆ ಹೋಗಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ಔಷಧ ತಗೊಂಡು ಬಂದಾನ. ಅದ್ರ ಬದಲಿಗೆ ಗಾಯವನ್ನ ಚಲೋತ್ನಾಗೆ ಸೋಪಿನ ನೀರಿನಿಂದ ತೊಳೆದು ಅದಕ್ಕ ಟಿಂಕ್ಚರ್ ಅಯೋಡಿನ್ ಹಾಕಿದ್ದ ಅಂತಂದ್ರ, ಅದ್ರ ಜೊತೆಗೆ ಆಗಿಂದಾಗ ಅವ ದವಾಖಾನೆ ಕರ್ಕೊಂಡು ಬಂದಿದ್ದ ಅಂತಂದ್ರ ನಾವು ಇಂಜೆಕ್ಷನ್ ಮಾಡ್ತಿದ್ವಿ, ಆಕಳು ಉಳಿತಿತ್ತು. ಕೇಳ ತಿಮ್ಮಪ್ಪ, ಡಾಕ್ಟರ್ ಹೇಳಿದ ಮಾತನ್ನ ಈಗ ತಿಳಿತು ನೋಡ್ರಿ ಅಪ್ಪ. ಅದೇನು ಅಂತಾರಲ್ಲ ತಿಮ್ಮಪ್ಪ, ಅಟ್ಟ ಮ್ಯಾಲ ಒಲಿ ಉರಿತು ಕೆಟ್ಟ ಮ್ಯಾಲ ಬುದ್ಧಿ ಬಂತು ಅನ್ನೋಂಗ ಆತ ನಿನ್ ಮಾತು. ತಡಿ, ಆ ಕಾಳಪ್ಪನ ಥಂಡಿ ಬಿಡಿಸ್ತೀನಿ, ಆ ಮಗ ನಿನ್ನಂಗ ಎಷ್ಟು ಜನರ ಜೀವನ ಜೊತೆ ಆಟ ಆಡೋನೋ ಅವನಿಗೆ ಚಲೋ ತಬುದ್ದಿ ಕಲಿಸ್ತೀನಿ. ಅಲ್ರಿ ಅಪ್ಪ, ಯಾರಿಗಂದು ಈಗ ಏನ್ ಬರ್ತದ ಹೇಳ್ರಿ? ನನ್ನ ಹಣೆ ಬರನ ಕೆಟ್ಟದ. ಡಾಕ್ಟರ್ ಸಾಹೇಬ್ರ, ನಾನ್ ನಮ್ಮ ಅಪ್ಪಗ ಬಹಳ ಹೇಳದನ್ರಿ, ಆದ್ರ ನನ್ ಮಾತಿ ಕೇಳಿಲ್ರಿ. ನನಗ ಜೋರ್ ಮಾಡ್ದ. ಡಾಕ್ಟರ್ ಹತ್ರ ಹೋದ್ರ ಇಂಜೆಕ್ಷನ್ ಕೊಡ್ತಾರ, ಅದರಿಂದ ಆಕಳಿಗೆ ಹೀಟ್ ಆಗಿ ಹಾಲ ಕಡಿಮೆ ಕೊಡ್ತೈತಿ, ಸರಿಗ್ ಹೋಗ್ತೈತಿ ಅಂದ. ನೋಡ್ರಿ, ಇದು ಕೂಡ ಮೂಢನಂಬಿಕೆನ. ಇಂಜೆಕ್ಷನ್ ಕೊಡೋದ್ರಿಂದ ಹೀಟು ಆಗುದಿಲ್ಲ, ಹಾಲು ಕಡಿಮೆನೂ ಆಗುದಿಲ್ಲ, ಮತ್ತೆ ಆಕಳು ಸೊರಗುದೂ ಇಲ್ಲ. ನಾಯಿ ಕಚ್ಚಿದಕ ಏನ್ ಮಾಡ್ತೀರಿ ಡಾಕ್ಟರ್ ಸಾಹೇಬ್ರ ನೀವು? ನೋಡ್ರಿ, ನಾಯಿ ಕಚ್ಚಿದ ಗಾಯಕ್ಕೆ ಚಿಕಿತ್ಸೆ ಕೊಟ್ಟು ಅದಕ್ಕೆ ರೇಬಿಸ್ ಲಸಿಕೆ ಅಥವಾ ಚುಚ್ಚುಮದ್ದನ್ನ ಹಾಕ್ತಿವಿ. ಅದಕ್ಕೆ ಒಟ್ಟು 6 ಇಂಜೆಕ್ಷನ್ ಹಾಕಿಸಬೇಕಾಗ್ತದ. ಅಧ್ಯಕ್ಷರ, ಇನ್ನೊಂದು ಏನ್ ಮಾಡ್ತಾರಂತಂದ್ರ, ಜನ ಈ ಗಾಯ ಆದ ಕೂಡಲೇ ಕೆಲವೊಮ್ಮೆ ಬಟ್ಟಿ ಕಟ್ಟಿ ಬ್ಯಾಂಡೇಜ್ ಹಾಕ್ತಾರ. ಬಟ್ಟಿ ಕಟ್ಟೋದಾಗ್ಲಿ ಹೊಲಿಗೆ ಹಾಕೋದಾಗ್ಲಿ ಮಾಡಬಾರದು. ಅದನ್ನ ಚಲೋತ್ನಾಗೆ ತೊಳಿಬೇಕು, ಅಂದ್ರ ಸೋಪಿನ ನೀರಿನಿಂದ ತೊಳಿಬೇಕು. ಸ್ಪಿರಿಟ್ ಇತ್ತು ಅಂತಂದ್ರ ಸ್ಪಿರಿಟ್ ಹಚ್ಚಬಹುದು, ಇಲ್ಲ ಟಿಂಕ್ಚರ್ ಐಡಿನ್ ಇತ್ತಂದ್ರ ಟಿಂಕ್ಚರ್ ಐಡಿನ್ ಹಚ್ಚಬೇಕು. ಆಮೇಲೆ ಸೀದಾ ದವಾಖಾನೆ ಕರ್ಕೊಂಡು ಬರಬೇಕು. ಡಾಕ್ಟರ್, ಈಗ 6 ಇಂಜೆಕ್ಷನ್ ಕೊಡಬೇಕಾಗ್ತದ ಅಂತಂದ್ರಲ್ಲ, ನನಗ ಒಂದ್ ನೆನಪಾಯ್ತ್ರಿ. ಏನ್ರಿ? ಹಿಂದಕ್ ನನಗ ನಾಯಿ ಕಚ್ಚಿದಾಗ 14 ಇಂಜೆಕ್ಷನ್ ಹೊಕ್ಕಳ ಸುತ್ತಮುತ್ತ ಕೊಟ್ಟಿದ್ರಿ. ಈಗ ಚಲೋ ಬಿಡ್ರಿ, 6 ಇಂಜೆಕ್ಷನ್ ಮುಗಿತದ. ನೀವ್ ಹೇಳಿದ್ದು ಅಗದಿ ಬರೋಬ್ಬರಿ ಅದರಿ. ಈಗೇನಾಗ್ಯದ ಅಂತಂದ್ರ ಸುಧಾರಿತ ಲಸಿಕೆ ಬಂದವ. ಅಲ್ಲದೆ 6 ಇಂಜೆಕ್ಷನ್ ಒಂದೇ ಸಲ ಕೊಡುದಿಲ್ಲ. ಮೊದಲಿನ ಇಂಜೆಕ್ಷನ್ ಕೊಟ್ಟ ಮೇಲೆ ಮತ್ತ 3ನೇ ದಿವಸಕ್ಕೆ ಕೊಡ್ತೀವಿ. ಅದರ ನಂತರ 7ನೇ ದಿವಸ, ಅದಾದ್ಮೇಲೆ 14ನೇ ದಿವಸ, ಆ ನಂತರ 28ನೇ ದಿವಸ, ಕಡಿದು 90ನೇ ದಿವಸಕ್ಕೆ ಕೊಡ್ತೀವಿ. ಗೊತ್ತಾಯ್ತೀರಾ? ಅಂದ್ರ ಕಚ್ಚಿದ ದಿನ ಕೊಡಿಸಿದ್ಮೇಲ 3 ದಿನ ಬಿಟ್ಟು, ಆಮೇಲೆ 7ನೇ ದಿನಕ್ಕ ಬರೋಬರಿ, ಆಮೇಲೆ 14ನೇ ದಿನಕ್ಕ ಕರೆ, ಆಮೇಲೆ 28ನೇ ದಿನಕ್ಕ ಬರೋಬರಿ, ಲಾಸ್ಟ್ ಇಂಜೆಕ್ಷನ್ 90ನೇ ದಿನಕ್ಕೆ ಕೊಡಬೇಕು. ಅಗದಿ ಬರೋಬರಿ. ಇದನ್ನ ನಿಮ್ಮಪ್ಪನಿಗೂ ಹೇಳಬೇಕು, ಮತ್ತ ನಿಮ್ಮ ಸುತ್ತಮುತ್ತಲಿನ ಎಲ್ಲಾ ಮನೆಯವರಿಗೂ ಹೇಳಬೇಕೇನವ ರೇಷ್ಮಾ? ಹೇಳ್ತೀನಿ ಸರ್. ಹೌದ್ರಿ ಅಪ್ಪ. ನನಗೊಂದು ಡೌಟ್ ಅದರಿ ಸರ್. ಏನದ ಡೌಟ್ ನಿಂದು? ಹುಚ್ಚನಾಯಿ ಕಚ್ಚಿದ ಆಕಳ ಹಾಲು ಕುಡಿದವರಿಗೂ ಈ ರೋಗ ಬರ್ತದೇನ್ರಿ? ಒಳ್ಳೆ ಪ್ರಶ್ನೆ ಕೇಳಿದೆ ನೋಡ್ರಿ ರೇಷ್ಮಾ ನೀನು. ಹಾಲು ಸರಿಯಾಗಿ ಕಾಯಿಸಿ ಕುಡಿದ್ರ ಈ ರೋಗ ಅಷ್ಟೇ ಅಲ್ಲ, ಟಿಬಿ, ಬ್ರುಸೆಲ್ ಆದಂತಹ ಭಯಂಕರ ರೋಗಗಳು ಕೂಡ ಬರೋದಿಲ್ಲ. ಹಸಿ ಹಾಲು ಮಾತ್ರ ಯಾವಾಗಲೂ ಕುಡಿಬಾರದು, ಅದು ಬಹಳ ಡೇಂಜರಸ್. ಸಾಹೇಬ್ರೆ, ನೀವು ಇಷ್ಟೋ ತನಕ ಹೇಳಿದ್ದು ನಾಯಿ ಕಚ್ಚಿದ ಮೇಲೆ ಏನ್ ಮಾಡಬೇಕು ಅನ್ನೋ ಮಾತು. ಇನ್ನು ನಾವು ಮನ್ಯಾಗ ಸಾಕಿದ ನಾಯಿ ಇರ್ತಾವಲ್ರಿ, ಅವಕ್ಕೂ ರೋಗ ಬರಲಾರ್ದಂಗ ಮಾಡಕ್ ಏನಾದ್ರೂ ಬರ್ತೇನ್ರಿ? ಬರ್ತದಲ್ರಿ, ಬರ್ತದ. ಚಲೋ ಕೇಳಿದ್ರಿ ಅಧ್ಯಕ್ಷರ ನೀವು. ಸಾಕಿದ ನಾಯಿಗೆ ಮರಿ ಇರುವಾಗಲೇ ಅಂತಂದ್ರ 3 ತಿಂಗಳು ಇರುವಾಗನ ಮೊದಲಿನ ಚುಚ್ಚುಮದ್ದು ಹಾಕಿಸಬೇಕು. ಆ ನಂತರ ಬೂಸ್ಟರ್ ಡೋಸ್ ಅಂತೀವಿ, ಬೂಸ್ಟರ್ ಲಸಿಕೆ ಅಂತ ಹೇಳಿ, ಅದನ್ನ 4ನೇ ತಿಂಗಳಿಗೆ ಹಾಕಿಸಬೇಕಾಗ್ತದ. ಆಮೇಲೆ ಪ್ರತಿ ವರ್ಷ ರೇಬಿಸ್ ಚುಚ್ಚುಮದ್ದನ್ನು ಹಾಕಿಸಬೇಕು. ಪ್ರತಿ ವರ್ಷ ಹಾಕಿಸಬೇಕು? ಹೌದು ಹೌದು. ಬೀದಿ ನಾಯಿಗಳಿಗೆ ಸಹಿತ ಲಸಿಕೆ ಹಾಕಿಸುವಂತಹ ವ್ಯವಸ್ಥೆ ಆಗಬೇಕು, ಇಲ್ಲ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಏನಾದ್ರೂ ಮಾಡಿಸಬೇಕಾಗತ್ತ. ಹಿಂಗ ಪ್ರತಿಯೊಬ್ಬರು ಈ ರೋಗದ ಬಗ್ಗೆ ತಿಳ್ಕೊಂಡು ಜವಾಬ್ದಾರಿ ವಹಿಸಿದ್ರ ರೋಗವನ್ನ ನಮ್ಮ ದೇಶದಿಂದ ನಾವು ನಿರ್ಮೂಲನೆ ಮಾಡಬಹುದು. ನಿಮಗೆ ಗೊತ್ತದೇನ್ರಿ? ಏನ್ರಿ ಡಾಕ್ಟರ್? ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಜಪಾನ್ ದಂತಹ ದೇಶದೊಳಗ ಈ ರೋಗನ ಇಲ್ಲ ಅಂತ. ಅಂದ್ರೆ ನಿರ್ಮೂಲನೆ ಮಾಡ್ಯಾರ? ನಿರ್ಮೂಲನೆ ಮಾಡ್ಯಾರ ಸರ್. ನಮ್ಮ ನಾಯಿಗೂ ಇಂಜೆಕ್ಷನ್ ಕೊಡ್ತೀರೇನ್ರಿ? ಖಂಡಿತ ಕೊಡ್ತಾರಮ್ಮ. ತಿಮ್ಮಪ್ಪ ಕೇಳಲಿ. ಹೋರಿ ಅಪ್ಪ, ಈಗ ಯಾವ ದಿವಸನು ದಂತ ದವಾಖಾನೆಗೆ ಹೋಯ್ದ್ರ ಈ ನಾಯಿಗಳಿಗೆ ಏನಂತಂದ್ರ ರೇಬಿಸ್ ವಿರುದ್ಧ ಲಸಿಕೆಯನ್ನ ಕೊಡ್ತಾರೆ. ಇನ್ನೊಂದು ವಿಶೇಷ ಏನಂತಂದ್ರ ಪ್ರತಿ ವರ್ಷ ಸೆಪ್ಟೆಂಬರ್ 28 ತಾರೀಕನ್ನ ವಿಶ್ವ ರೇಬಿಸ್ ದಿನ ಅಂತ ಆಚರಣೆ ಮಾಡ್ತಾರ. ಯಾಕ್ರಿ ಡಾಕ್ಟರ್ ಸಾಹೇಬ್ರ? ಹೌದು ಹೌದು ಅಧ್ಯಕ್ಷರ, ನೀವು ಹೇಳಿದ್ದು ಬರೋಬ್ಬರಿ. ಪ್ರತಿ ವರ್ಷ ಸೆಪ್ಟೆಂಬರ್ 28ನೇ ತಾರೀಕನ್ನ ವಿಶ್ವ ರೇಬಿಸ್ ದಿನ ಅಂತೇಳಿ ಆಚರಣೆ ಮಾಡ್ತಾರ. ಇದರ ಉದ್ದೇಶ ಏನಪ್ಪಾ ಅಂತಂದ್ರ ಈ ರೇಬಿಸ್ ರೋಗವನ್ನ ವಿಶ್ವದಿಂದ ನಿರ್ಮೂಲನೆ ಮಾಡುದು. ಅವತ್ತಿನ ದಿವಸ ವಿಶೇಷವಾಗಿ ಗ್ರಾಮ ಪಂಚಾಯತಿಯವರು, ಬೇರೆ ಬೇರೆ ಸಂಘ ಸಂಸ್ಥೆಯವರು, ಪಶುಪಾಲನಾ ಇಲಾಖೆಯವರು ಎಲ್ಲರೂ ಕೂಡಿಕೊಂಡು ಒಂದು ಆಂದೋಲನವನ್ನು ಮಾಡಿ ಸಾಕು ನಾಯಿಗಳಿಗೆ ಲಸಿಕೆ ಹಾಕುವಂತಹ ಕಾರ್ಯಕ್ರಮವನ್ನ ಇಟ್ಟುಕೊಳ್ತಾರ. ಪ್ರತಿ ವರ್ಷ ಇದು ನಮ್ಮ ದೇಶದೊಳಗು ನಡೀತದ, ನಮ್ಮ ಊರೊಳಗೂ ಕೂಡ ನಡೀತದ. ಬರೋಬ್ಬರ, ಬಹಳ ಒಳ್ಳೆ ಕೆಲಸ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಇದು ಆಗಲ್ಲ ಡಾಕ್ಟರ್ ಸಾಹೇಬ್ರ, ಇನ್ ಮೇಲೆ ನೀವು ಹೇಳದಂಗ ಕೇಳ್ತೀನಿ. ಮಂದಿ ಮಾತು ಮತ್ತ ಆ ಕಾಳಪ್ಪನ ಮಾತು ಕೇಳಿ ನಾ ಹಾಳಾದೆ, ಆದ್ರ ಆ ಕಾಳಪ್ಪನ ಮಾತ್ರ ನಾ ಬಿಡಂಗಿಲ್ಲ ನೋಡ್ರಿ. ತಿಮ್ಮಪ್ಪ, ನೀ ಆ ಕಾಳಪ್ಪಗ ಏನು ಮಾಡಬೇಡ, ನಾ ಅವನಿಗೆ ಚಲೋತ್ನಾಗಿ ಬುದ್ಧಿ ಕಲಿಸ್ತೀನಿ. ಒಂದ್ ವೇಳೆ ಅವ ಬುದ್ಧಿ ಕಲೀಲಿಲ್ಲ ಅಂತ ತಿಳ್ಕೊ, ಪೊಲೀಸರಿಗೆ ಹೇಳಿ ಒದ್ದು ಒಳಗೆ ಹಾಕಿಸ್ತೀನಿ ಆ ಮಗನ್ನ. ತಿಮ್ಮಪ್ಪ, ಆದ್ರ ನಿಂದು ಒಂದ್ ತಪ್ಪದ, ನೀನೇ ಅವನ ಹತ್ರ ಹೋಗಿದ್ದಿಲ್ಲ ಅಂತಂದ್ರ ಅವಯಾಕ ಮಂತ್ರ ಹಾಕಿದ ಔಷಧ ನೀನು ಕೊಡ್ತಿದ್ದೇಳು. ಹೌದ್ರಿ ಅಪ್ಪ, ತಪ್ಪು ನಂದು ಅದ. ಹಾ